ವೈಜ್ಞಾನಿಕ ಸಂಶೋಧನೆಗಳ ಕುರಿತು ಜಾಗೃತಿ ಮೂಡಿಸಲು ಶಿಕ್ಷಣ ಸಂಸ್ಥೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. ಬೆಂಗಳೂರು ಸಮೀಪ ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕಾಗಿ ವರದಿ ಸಿದ್ದಪಡಿಸಲು ಸಲಹಾ ಸಂಸ್ಥೆ ಆಯ್ಕೆಗೆ ಟೆಂಡರ್ ಆಹ್ವಾನ, ಸಚಿವ ಎಂಬಿ ಪಾಟೀಲ್. ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ, ಆಡಳಿತ ಯಂತ್ರ ಸಂಪೂರ್ಣ ಕುಸಿತ, ಬಿವ ವಿಜಯೇಂದ್ರ ಆರೋಪ. ಅಧಿಕಾರ ವಿಕೇಂದ್ರೀಕರಣ ಸೂಚ್ಯಂಕದಲ್ಲಿ ರಾಜ್ಯಕ್ಕೆ ಉನ್ನತ ಸ್ಥಾನ, ಸಚಿವ ಎಚ್ ಕೆ ಪಾಟೀಲ್. ಮತ್ತು ಅವಘಡ ಸಂದರ್ಭಗಳಲ್ಲಿ ನೆರವಾಗುವ ಅಪಘಾತ ತುರ್ತು ಸ್ಪಂದನ ವಾಹನ ವ್ಯವಸ್ಥೆಗೆ ಬೆಂಗಳೂರಿನಲ್ಲಿ ಇಂದು ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಶಿರಸಿಯ ಗಾಯತ್ರಿ ರಾಘವೇಂದ್ರ ಇವರಿಂದ ಕೇಳಿ ಗಾನ ವೈವಿಧ್ಯ. ಇದು ಅಕ್ಕಿ ತೊಳಿಸಿದ ಹಾಡು ಅಂತ. ಎಲ್ಲ ವಿಶೇಷ ಕಾರ್ಯಗಳಿಗೆ ಅಕ್ಷತೆ ಕಲಿಸುವಕ್ಕಿಂತ ಮೊದಲು ಅಕ್ಕಿಯನ್ನ ಹಸೆ ಮಾಡುವಂತ ಒಂದು ಹಾಡು. ಸಿದ್ಧಿ ವಿನಾಯಕ ಸಿದ್ಧಿಯನು ನೀಡಯ್ಯ, ಸಿದ್ದೆಳ್ಳು ಕಡಲೆ ನಿಮಗೀವಿ, ಸಿದ್ದೆಳ್ಳು ಕಡಲೆ ನಿಮಗೀವಿ, ಗಣನಾಥ ಶುದ್ಧಮತಿ ನಮಗೆ ಕರುಣೀಸು, ಸುವಿ ಸುವಿ ಸುವಾಲ್ಯ. ಕಾರ್ಯ ವಿನಾಯಕ ಕಾರ್ಯವನು ಮಾಡಯ್ಯ, ಕಾರೆಳ್ಳು ಕಡಲೆ ನಿಮಗೀವಿ, ಕಾರೆಳ್ಳು ಕಡಲೆ ನಿಮಗೀವಿ, ಗಣನಾಥ ಕಾರ್ಯಮತಿ ನಮಗೆ ಕರುಣೀಸು, ಸುವಿ ಸುವಿ ಸುವಾಲ್ಯ. ದ್ವಾರಕಪುರದಲ್ಲೇ ವಾರೀಜ ಶ್ರೀ ಕೃಷ್ಣ ನಾರಿ ಸೌಭದ್ರೆ ಕರೆದಾನು, ನಾರಿ ಸೌಭದ್ರೆ ಕರೆದಾನು, ಸಣ್ಣಕ್ಕಿ ಬೇಗ ತೊಳಿಸೆಂದು ನುಡಿದಾನೆ, ಸುವಿ ಸುವಿ ಸುವಾಲ್ಯ. ಅಣ್ಣನ ನುಡಿ ಕೇಳಿ ಬಣ್ಣದ ಸೀರೆಯನ್ನುಟ್ಟು, ಕಣ್ಣಿಗಂಜನವ ತೆಗೆದಿಟ್ಟು, ಕಣ್ಣಿಗಂಜನವ ತೆಗೆದಿಟ್ಟು, ಸೌಭದ್ರೆ ಸಣ್ಣಕ್ಕಿ ತರಿಸೆಂದು ನುಡಿದಾಳೆ, ಸುವಿ ಸುವಿ ಸುವಾಲ್ಯ. ಪಟ್ಟವಾಳಿಯ ನುಟ್ಟು ಬಟ್ಟು ಮೂತನೆ ಕಟ್ಟಿ, ಗಟ್ಟಿ ಕಂಕಣವ ಕೈಗಿಟ್ಟು, ಗಟ್ಟಿ ಕಂಕಣವ ಕೈಗಿಟ್ಟು, ಸೌಭದ್ರೆ ಅಕ್ಕಿ ತೊಳಿಸಲಿಕ್ಕೆ ಅನುವಾದ, ಸುವಿ ಸುವಿ ಸುವಾಲ್ಯ. ಅತ್ತಿಗೆ ನಾದಿನಿಯವರೇ ಅರ್ತಿಯಿಂದಲೇ ಬನ್ನಿ ನೂತನ ಕೇರಿ ಸತಿಯವರೇ, ನೂತನ ಕೇರಿ ಸತಿಯವರ, ಒಡಗೂಡಿ ಅಕ್ಕಿ ತೊಳಿಸಲಿಕ್ಕೆ ಅನುವಾದ, ಸುವಿ ಸುವಿ ಸುವಾಲ್ಯ. ನೀಲಕಂಠನೆ ಸುವಿ ಸತಿಯೇ ಪಾರ್ವತಿ ಸುವಿ, ಬಾಲಗಣಪತಿಗೆ ಸುವಿಯಂದೇ, ಬಾಲಗಣಪತಿಗೆ ಸುವಿಯಂದೇ, ಸೌಭದ್ರೆ ಅಕ್ಕಿ ಒರಳಿಗೆ ಹೊಯ್ದಾಳೆ, ಸುವಿ ಸುವಿ ಸುವಾಲ್ಯ. ನಂದಿ ವಾಹನ ಸೂವಿ ತಂದೆ ಗಣಪತಿ ಸೂವಿ ವಂದಿಸಿ ಶಾರದೆಗೆ ಸುವಿಯಂದೇ ವಂದಿಸಿ ಶಾರದೆಗೆ ಸುವಿಯಂದೆ ಸೌಭದ್ರೆ ಅಕ್ಕಿ ಒರಳಿಗೆ ಹೊಯ್ದಾಳೆ ಸುವಿ ಸುವಿ ಸುವಾಲ್ಯ ಕರುಣ ಸಾಗರ ಸುವಿ ಗಿರಿಜೆ ವಲ್ಲಭ ಸುವಿ ಕರಿವದನ ಪಿತನೆ ಸುವಿಯಂದೇ ಕರಿವದನ ಪಿತನೆ ಸುವಿಯಂದೆ ಸೌಭದ್ರೆ ಅಕ್ಕಿ ತೊಳಿಸಿದಳೆ ಕಾರ್ಯಕ್ಕೆ ಸುವಿ ಸುವಿ ಸುವಾಲ್ಯ ಅಕ್ಕ ತಂಗಿಯರ್ ಕೂಡಿ ಅಕ್ಕಿ ಒರಳಿಗೆ ಹೊಯ್ದ ಅಕ್ಕರದಿ ಪಾಡಿ ಪೊಗಳೂತ್ತ ಅಕ್ಕರದಿ ಪಾಡಿ ಪೊಗಳೂತ್ತ ಸೌಭದ್ರೆ ಚಂದದಲ್ಲಿ ಅಕ್ಕಿ ಹಸ ಮಾಡೆ ಸುವಿ ಸುವಿ ಸುವಾಲ್ಯ ಕಡಲ ಶಯನನ ತಂಗಿ ಕಡಲೆಯ ಹಸ ಮಾಡೆ ಸಡಗರದಿ ಸತಿಯವರೊಡಗೂಡಿ ಸಡಗರದಿ ಸತಿಯವರೊಡಗೂಡಿ ಸೌಭದ್ರೆ ನಡೆದಾಳೆ ದೇವರೊಳವೀಕೆ ಸುವಿ ಸುವಿ ಸುವಾಲ್ಯ ಸುವಿ ಸುವಿ ಸುವಾಲ್ಯ ಇದು ದೇವಿಗೆ ನೈವೇದ್ಯಕ್ಕಿಟ್ಟಿದ್ದು ಹಾಡು. ನೀಡೇ ಕರವನ್ನು ಸರಸ್ವತಿ ಮಾಡು ಭೋಜನವನ್ನು ಸರಸ್ವತಿ ಮಾಡು ಭೋಜನವನ್ನು ನೀಡು ನೀ ಕರವನ್ನು ಬೇಗದಿ ಮಾಡು ದಯವನು ಭಕ್ತರಿಗೆ ಬಹು ಗಾಢದಿಂದಲಿ ವರವನೀವಳೆ ಬೇಡುವೆನು ನೀ ತಡವ ಮಾಡದೆ ನೀಡೇ ಕರವನ್ನು ಸರಸ್ವತಿ ಮಾಡು ಭೋಜನವನ್ನು ಸರಸ್ವತಿ ಮಾಡು ಭೋಜನವನ್ನು ಸಾರಿಸಿ ಚಂದದಲ್ಲಿ ಸುತ್ತಲೂ ಒಳ್ಳೆ ಭೂರಿ ಸಂಭ್ರಮದಿಂದಲೇ ಸುತ್ತಲೂ ಒಳ್ಳೆ ಭೂರಿ ಸಂಭ್ರಮದಿಂದಲೇ ಸುತ್ತಲೂ ಸಾಲುಗಳ ದೀಪವು ಉತ್ತಮೋತ್ತಮ ದಿವ್ಯ ಫಲಗಳ ಚಿತ್ತ ಜನನಾದಾಂಗಿ ಶಾರದೆ ಚಿತ್ತ ಬಿಸಿ ಭೋಜನವ ಮಾಡೇ ನೀಡೇ ಕರವನ್ನು ಸರಸ್ವತಿ ಮಾಡು ಭೋಜನವನ್ನು ಸರಸ್ವತಿ ಮಾಡು ಭೋಜನವನ್ನು ಪಟ್ಟೆ ಪೀತಾಂಬರವ ಉಡಿಸಿ ನಿನಗೆ ಪಾಟಿ ಇಡುವ ಚಂದವ ಉಡಿಸಿ ನಿನಗೆ ಪಾಟಿ ಇಡುವ ಚಂದವ ಗಟ್ಟಿ ಕಂಕಣ ಇಡುವೆ ಓಲೆಯ ಇಟ್ಟು ಪೂಜಿಪೆ ದೇವಿ ನಿನ್ನನು ಸೃಷ್ಟಿಕರ್ತನ ಪಟ್ಟದರಸಿ ತಟ್ಟನೆ ಭೋಜನವ ಮಾಡೇ ನೀಡೇ ಕರವನ್ನು ಸರಸ್ವತಿ ಮಾಡು ಭೋಜನವನ್ನು ಸರಸ್ವತಿ ಮಾಡು ಭೋಜನವನ್ನು ಕರಜಿ ಕಾಯಿಯು ಚಕ್ಕುಲಿ ಮಾತಲ್ಲದೆ ಕರಿದ ಸುಟ್ಟೇವ್ ಸಹಿತಲಿ ಮಾತಲ್ಲದೆ ಕರಿದ ಸುಟ್ಟೇವ್ ಸಹಿತಲಿ ಪರಿಪರಿಯ ಕಸ್ತೂರಿ ಕುಂಕುಮ ಪರಿಪರಿಯ ವಿಧದಿಂದ ಪೂಜಿಪೆ ಮುದದಿ ಬ್ರಹ್ಮನ ರಾಣಿ ಶಾರದೆ ವಿಧ ವಿಧದಿ ಭೋಜನವ ಮಾಡೇ ನೀಡೇ ಕರವನ್ನು ಸರಸ್ವತಿ ಮಾಡು ಭೋಜನವನ್ನು ಸರಸ್ವತಿ ಮಾಡು ಭೋಜನವನ್ನು ನೀಡು ನೀ ಕರವನ್ನು ಬೇಗದಿ ಮಾಡು ದಯವನು ಭಕ್ತರಿಗೆ ಬಹು ಗಾಢದಿಂದಲಿ ವರವ ನೀವಳೆ ಬೇಡುವೆನು ನೀ ತಡವ ಮಾಡದೆ ನೀಡೇ ಕರವನ್ನು ಸರಸ್ವತಿ ಮಾಡು ಭೋಜನವನ್ನು ಸರಸ್ವತಿ ಮಾಡು ಭೋಜನವನ್ನು. ಇದು ದೇವಿಗೆ ಆರತಿ ಎತ್ತಿದ್ದು. ದೇವಿಗಾರತಿ ಎತ್ತೀರೇ ಜಗದಂಬ ಶ್ರೀ ಮಹಾದೇವಿಗಾರತಿ ಎತ್ತೀರೇ ದೇವಿಗಾರತಿ ಎತ್ತಿ ಬೆಳಗಿರೇ ದೇವದೇವರ ಶಂಕರ ಪ್ರಿಯೇ ಕಾವಶರಣರ ಕಾಮಧೇನುವೆ ಭಾವಶುದ್ಧದಿ ಬಂದು ಶ್ರೀ ಮಹಾದೇವಿಗಾರತಿ ಎತ್ತೀರೇ ಜಗದಂಬ ಶ್ರೀ ಮಹಾದೇವಿಗಾರತಿ ಎತ್ತೀರೇ ನೀಲ ತೋಯ ಜಮುಖಿಯೇ ಸರ್ವೇಶ್ವರಿ ಕೂಳರ ಸಂಹಾರಿಯೇ ಸರ್ವೇಶ್ವರಿ ಕೂಳರ ಸಂಹಾರಿಯೇ ಶೀಲ ಸುತೆ ಮಹಿ ಪಾಲೆ ಸದ್ಗುಣ ಮಾಲೆ ವಿಧಿ ಹರ ಹರರ ತನ್ಮಯ ಲೋಲೆ ಮೆರೆವೆ ಸುಶೀಲೆ ವಿದ್ಯ ವಿಶಾಲೆ ನಿನಗರ್ಚಿಸುವೆ ಶ್ರೀ ಮಹಾದೇವಿಗಾರತಿ ಎತ್ತೀರೇ ಜಗದಂಬ ಶ್ರೀ ಮಹಾದೇವಿಗಾರತಿ ಎತ್ತೀರೇ ಆದಿ ಮಾಯಾರೂಪದಿ ಪ್ರಣವದಿ ಸೇರಿ ಭೇದ ಭೇದಾಕಾರದಿ ಪ್ರಣವದಿ ಸೇರಿ ಭೇದ ಭೇದಾಕಾರದಿ ಮೋದದಲ್ಲಿ ಅವತರಿಸಿ ಜಗದೊಳು ಸಾಧಿಸಿರೆ ತ್ರೈ ಮೂರುತಿಯರನು ವೇದ ಶಾಸ್ತ್ರದೊಳ್ವಲಿಸಿ ನೀ ಸತಿಯಾದೆ ಮಂಗಲ ಜಯತು ಶ್ರೀ ಮಹಾದೇವಿಗಾರತಿ ಎತ್ತೀರೇ ಜಗದಂಬ ಶ್ರೀ ಮಹಾದೇವಿಗಾರತಿ ಎತ್ತೀರೇ ಸರಸ್ವತಿ ವೇದವಾಣಿ ಬ್ರಹ್ಮನ ರಾಣಿ ವರ ಸತ್ಯಪುರವಾಸಿನಿ ಬ್ರಹ್ಮನ ರಾಣಿ ವರ ಸತ್ಯಪುರವಾಸಿನಿ ಧರೆಯೊಳಗೆ ಸಂಗೀತ ಶಾಸ್ತ್ರವ ಪರಿಪರಿಯ ಘೋಷದಲ್ಲಿ ಮೆರೆಸುತ್ತ ಶರಣರನು ಕಾಪಾಡಿ ವರಗಳ ಕರುಣಿಸುವ ಮಹಾಮಾಯೆ ಶ್ರೀ ಮಹಾದೇವಿಗಾರತಿ ಎತ್ತೀರೇ ಜಗದಂಬ ಶ್ರೀ ಮಹಾದೇವಿಗಾರತಿ ಎತ್ತೀರೇ ವರಮಾಹಿ ಪುರದಿ ಬಂದು ಅರ್ಚನೆಯಗೊಳ್ಳುತ್ತಿರುವೆ ಮೋದದಲ್ಲಿ ನಿಂದು ಅರ್ಚನೆಯಗೊಳ್ಳುತ್ತಿರುವೆ ಮೋದದಲ್ಲಿ ನಿಂದು ಭಜಕರನು ಕಾಪಾಡಿದ ಯದಿಂ ಕರುಣಿಸೈವರ ನಿಮ್ಮ ರೂಪವ ದರುಶನ ವಯನಗಿತ್ತು ಪಾಲಿಸು ಎರಗಿ ಬೇಡುವೆ ಮುದದಿ ಶ್ರೀ ಮಹಾದೇವಿಗಾರತಿ ಎತ್ತೀರೇ ಜಗದಂಬ ಶ್ರೀ ಮಹಾದೇವಿಗಾರತಿ ಎತ್ತೀರೇ ಶೈಲದೊಳಗೆ ಪುಟ್ಟಿದೆ ಶಂಕರನ ಸೇರಿ ಕೈಲಾಸಾಗ್ರದಿ ಮೇರೆದೆ ಶಂಕರನ ಸೇರಿ ಕೈಲಾಸಾಗ್ರದಿ ಮೇರೆದೆ ಕೂಳರನು ಸಂಹರಿಸಿ ಜಗದೊಳು ಶೈಲ ಭಕ್ತರ ಕಾಯ್ದು ಕೃಪೆಯಲ್ಲಿ ಪಾಲಿಸುವ ಮಹಾಮಾಯೆಗನು ದಿನ ಕಾಲದೊಳು ತಲೆ ಬಾಗಿ ಶ್ರೀ ಮಹಾದೇವಿಗಾರತಿ ಎತ್ತೀರೇ ಜಗದಂಬ ಶ್ರೀ ಮಹಾದೇವಿ ಗಾರತಿ ಎತ್ತೀರೇ ವರಲಕ್ಷ್ಮೀ ಭಾಗ್ಯದಾತೆ ಶ್ರೀಹರಿಗೆ ನೀ ಬೆರಗಾಗಿ ಮನ ಮಾಸೋತೆ ಶ್ರೀಹರಿಗೆ ನೀ ಬೆರಗಾಗಿ ಮನವಾಸೋತೆ ಮೆರೆವ ವೈಕುಂಠದಲ್ಲಿ ಒಪ್ಪುತ ಧರೆಯೊಳಗೆ ಬಂದೆಲ್ಲ ವಿಷಯದಿ ಪರಿಪರಿಯ ಸಂಭ್ರಮದಿ ಭಕ್ತರ ಕರೆದು ಕಾಪಾಡುವಳು ಶ್ರೀ ಮಹಾದೇವಿ ಗಾರತಿ ಎತ್ತೀರೇ ಜಗದಂಬ ಶ್ರೀ ಮಹಾದೇವಿ ಗಾರತಿ ಎತ್ತೀರೇ ಶರಣ ಸನ್ನಿಧಿ ಸ್ಥಳದಿ ಗೈಯುವ ನಮ್ಮ ವರ ಸೇವೆಯೊಳು ಪ್ರೇಮದಿ ಗೈಯುವ ನಮ್ಮ ವರ ಸೇವೆಯೊಳು ಪ್ರೇಮದಿ ಪಾಹಿ ಎನ್ನುವ ಭಕ್ತ ಕೋಟಿಯ ಪಾಲಿಸುವ ವರವಿತ್ತು ರಕ್ಷಿಸು ಮರೆಯದೆ ಸೇವಿಸುವೆ ನಿಮ್ಮಯ ತರಳ ಗಣಪತಿ ಮಾತೆ ಶ್ರೀ ಮಹಾದೇವಿ ಗಾರತಿ ಎತ್ತೀರೇ ಜಗದಂಬ ಶ್ರೀ ಮಹಾದೇವಿ ಗಾರತಿ ಎತ್ತೀರೇ ದೇವಿ ಗಾರತಿ ಎತ್ತಿ ಬೆಳಗಿರೇ ದೇವದೇವರ ಶಂಕರ ಪ್ರಿಯೇ ಕಾವ ಶರಣರ ಕಾಮಧೇನುವೆ ಭಾವ ಶುದ್ಧದಿ ಬಂದು ಶ್ರೀ ಮಹಾದೇವಿ ಗಾರತಿ ಎತ್ತೀರೇ ಜಗದಂಬ ಶ್ರೀ ಮಹಾದೇವಿ ಗಾರತಿ ಎತ್ತೀರೇ ಜಗದಂಬ ಶ್ರೀ ಮಹಾದೇವಿ ಗಾರತಿ ಎತ್ತೀರೇ ಭಾವಗೀತೆ ಕೇಳಿ ಬರುತ್ತಲಿದೆ ಮುರಳಿಯ ಗಾನ ಕೇಳುತ್ತಿದೆ ಕೇಳಿ ಬರುತ್ತಲಿದೆ ಮುರಳಿಯ ಗಾನ ಕೇಳುತ್ತಿದೆ ಸುಂದರದ ಬೃಂದಾವನದಿಂದ ಸುಂದರದ ಬೃಂದಾವನದಿಂದ ಮಾಧವನ ಅಂದದ ಮುರಳಿಗಾನ ಮಾಧವನ ಅಂದದ ಮುರಳಿಗಾನ ಕೇಳಿ ಬರುತ್ತಲಿದೆ ಮುರಳಿಯ ಗಾನ ಕೇಳುತ್ತಿದೆ ನವವಸಂತ ಮಾಸದ ಸಂಧ್ಯಾಕಾಲ ನವವಸಂತ ಮಾಸದ ಸಂಧ್ಯಾಕಾಲ ಭವ್ಯದಲ್ಲಿ ಶೋಭಿ ಪವನದಿ ನವವಸಂತ ಮಾಸದ ಸಂಧ್ಯಾಕಾಲ ಭವ್ಯದಲ್ಲಿ ಶೋಭಿ ಪವನದಿ ಭಯಹಾರಿ ಮುರಾರಿ ಮುರಳಿಯ ಭಯಹಾರಿ ಮುರಾರಿ ಮುರಳಿಯ ಗಾನ ಕೇಳುತ್ತಿದೆ ಕೇಳಿ ಬರುತ್ತಲಿದೆ ಮುರಳಿಯ ಗಾನ ಕೇಳುತ್ತಿದೆ ತಂಗಾಳಿಯ ತರ ತರಂಗದಲ್ಲಿ ಸೇರಿ ಆ ತಂಗಾಳಿಯ ತರ ತರಂಗದಲ್ಲಿ ಸೇರಿ ತೇಲುತ್ತಲಿ ನಾದ ಬರುತ್ತಲಿದೆ ತಂಗಾಳಿಯ ತರ ತರಂಗದಲ್ಲಿ ಸೇರಿ ತೇಲುತ್ತಲಿ ನಾದ ಬರುತ್ತಲಿದೆ ಜಗಪಾಲ ಶ್ರೀಲೋಲ ಮುರಳಿಯ ಜಗಪಾಲಾ ಲೋಲ ಮುರಳಿಯ ಗಾನ ಕೇಳುತ್ತಿದೆ, ಕೇಳಿ ಬರುತ್ತಲಿದೆ ಮುರಳಿಯ ಗಾನ ಕೇಳುತ್ತಿದೆ. ಸುಂದರದ ಬೃಂದಾವನದಿಂದ, ಸುಂದರದ ಬೃಂದಾವನದಿಂದ ಮಾಧವನ ಅಂದದ ಮುರಳಿಗಾನ, ಮಾಧವನ ಅಂದದ ಮುರಳಿಗಾನ ಕೇಳಿ ಬರುತ್ತಲಿದೆ, ಕೇಳಿ ಬರುತ್ತಲಿದೆ, ಕೇಳಿ ಬರುತ್ತಲಿದೆ. ಯಂಗ ಹವ್ಯಕರು, ಯಂಗ ಹವ್ಯಕರು ಸ್ವಚ್ಛ ಸರಳ ಮನಸ್ಸಿಗರು, ಊಟ ಉಣಸು ಮಸ್ತಾಗಿರವು ನೋಡಲೆಲ್ಲ ಶಿಸ್ತಾಗಿರವು. ಯಂಗ ಹವ್ಯಕರು ಬೆಳಗನ ಆಶ್ರೀಗಿಗೆ ತೆಳ್ಳೆವೆ ಆಗವು, ಬೆಲ್ಲ ತುಪ್ಪ ಸಂತಿಗೆ ಚಟ್ನಿಯಾದ್ರೂ ಇರವು. ಯಂಗ ಹವ್ಯಕರು ತ್ವಾಟಕ್ಕೋಗಿ ಬಪ್ಪತಿಗೆ ಬೆಲ್ಲ ಮಜ್ಜಿಗೆ ಕರಡಿಡವು, ನಿಂಬೆ ಹಣ್ಣು ಹಿಂಡಿ ಮಜ್ಜಿಗೆ ತಂಬ್ಳಿಯಾದ್ರೂ ಇರವು. ಯಂಗ ಹವ್ಯಕರು ಊಟ ಕುಪ್ಪಿನ ಕಾಯ್ಬೇಕು, ತಂಬ್ಳಿಯಂತೂ ಇರಲೇಬೇಕು, ಭೂತ್ ಗೊಜ್ಜು ಬದಿಗಿರಲಿ ಅಪ್ಪೆ ಹುಳಿ ತಟ್ಟೆಲಿರಲಿ. ಯಂಗ ಹವ್ಯಕರು ತಿತಿ ಗಿಡ್ಲಿ ಚಟ್ನಿ ವಡೆ ಕೇಸರಿ ಸುಟ್ಟೆ ಜಾಸ್ತಿ ಮಾಡೆ, ಮಕ್ಕಳ ಕೈಗೂ ಕೊಟ್ಟು ಕಳಿಸು ನಾಳೆನ್ ಹೇಳಕ್ಕೆ ಸ್ವಲ್ಪ ಉಳಿಸು. ಯಂಗ ಹವ್ಯಕರು ಉಂಬದೊಂದೇ ಪ್ರತಿಭೆ ಅಲ್ಲ ಹವ್ಯಕರು ಎಲ್ಲ ಬಲ್ಲ, ಉಂಬದೊಂದೇ ಪ್ರತಿಭೆ ಅಲ್ಲ ಹವ್ಯಕರು ಎಲ್ಲ ಬಲ್ಲ, ಯಾವ್ದ್ರಲ್ಲೂ ಕಮ್ಮಿ ಇಲ್ಲೇ ಇವಕ್ಕೆ ಬರದ ವಿದ್ಯೆ ಇಲ್ಲೇ. ಯಂಗ ಹವ್ಯಕರು ಅಡಕೆ ತೆಂಗು ಜಮೀನಿದ್ದು ಕಾರು ಬಂಗ್ಲೆ ಸವಲತ್ತಿದ್ದು, ಕೂಸ್ಗಾವೆ ಸಿಕ್ತಾ ಇಲ್ಲೇ ಗಂಡು ಡ್ರೀಗೆ ಮದುವೆ ಇಲ್ಲೇ. ಯಂಗ ಹವ್ಯಕರು ಕೊನೆ ಕೊಯ್ಲು ಕರಡದ ಬ್ಯಾಣ ಚಾಲಿ ಸುಲ್ದು ಗೊಬ್ಬರ ತೆಗೆದು, ಹೆಂಗಸ್ರ ಚಾಕ್ರಿ ಮುಗಿತೇ ಇಲ್ಲೇ ಗಂಡಸ್ರೀಗೆ ಪುರುಷೋತ್ತಿಲ್ಲೇ. ಯಂಗ ಹವ್ಯಕರು ಸಂಬಂಧಕ್ಕೆ ಬೆಲೆ ಕೊಡ್ತ ದೇವ್ರು ಧರ್ಮ ಎಲ್ಲ ನಂಬ್ತ, ಹವ್ಯಕ್ರಾಂಗೆ ಯಾರೂ ಇಲ್ಲೇ ನಮ್ ಭಾಷೆ ಸಾಟಿ ಇಲ್ಲೇ. ಯಂಗ ಹವ್ಯಕರು, ಯಂಗ ಹವ್ಯಕರು, ಯಂಗ ಹವ್ಯಕರು. ಪರಿಸರ ಗೀತೆ ಗಿಡ ನೆಡಿ. ಬನ್ನಿ ಅಣ್ಣ ಬನ್ನಿ ಅಕ್ಕ ನೆಡುವ ಬನ್ನಿ ಗಿಡಗಳ, ಮನೆಯ ಹಿಂದೆ ಶಾಲೆ ಪಕ್ಕ ಬೆಳೆಸ ಬನ್ನಿ ಮರಗಳ, ಬೆಳೆಸ ಬನ್ನಿ ಮರಗಳ, ಬೆಳೆಸ ಬನ್ನಿ ಮರಗಳ. ಒಂದೇ ಬೀಜ ಸ್ವಲ್ಪ ಪ್ರೀತಿ ಸಾಕು ಚಿಗುರಿ ನಿಲ್ಲಲು, ಒಂದೇ ಬೀಜ ಸ್ವಲ್ಪ ಪ್ರೀತಿ ಸಾಕು ಚಿಗುರಿ ನಿಲ್ಲಲು, ಹಸಿರ ನೀಡಿ ಉಸಿರ ನೀಡಿ ಹರಸುವವು ಬದುಕಲು, ಹರಸುವವು ಬದುಕಲು, ಹರಸುವವು ಬದುಕಲು. ನಮ್ಮ ಅಣ್ಣ ತಮ್ಮರಂತೆ ಕಾಣಬೇಕು ಸಸಿಗಳ, ನಮ್ಮ ಅಣ್ಣ ತಮ್ಮರಂತೆ ಕಾಣಬೇಕು ಸಸಿಗಳ, ಅಕ್ಕನಂತೆ ಅಮ್ಮನಂತೆ ಕಾಯಬೇಕು ವನಗಳ, ಕಾಯಬೇಕು ವನಗಳ, ಕಾಯಬೇಕು ವನಗಳ. ಬನ್ನಿ ಅಣ್ಣ ಬನ್ನಿ ಅಕ್ಕ ನೆಡುವ ಬನ್ನಿ ಗಿಡಗಳ, ಮನೆಯ ಹಿಂದೆ ಶಾಲೆ ಪಕ್ಕ ಬೆಳೆಸ ಬನ್ನಿ ಮರಗಳ, ಬೆಳೆಸ ಬನ್ನಿ ಮರಗಳ.

ಮಾಡುವುದು ಅಪ್ಪ ತನ ಮಗಳ ತೊಡಿ ಕೂಡತಿ ಗಂಡೇ ಏನ ಬೆಳಕೋ ಮಗಳೇ ಪಟ್ಟೋದಪ್ಪ ಕೇಳು ಪಟ್ಟಣ ಕೈ ಮೆಟ್ಟ ಕಣಕರ ನೀರದ ಮಣಕ ಮೈ ನಾಯಿನ ಕಣಕ ಲಾಡಿತೆ ಒಳ ಕಣಕ ಲಾಡಿದ ಒಳಗೋ ಬಾಪನ ಕೂಡ ಮಣಕ್ಕೆ ಮೀ ಕೊಡವೇ ನಾನಾ ಮಣಕ್ಕೆ ಮೀ ಕರುವೆ ತಮ್ಮದನ್ನಲ್ಲ ಬಂದು ನಿಮ್ಮಣಕಿನ ಮುಂದೆ ಮಾಡುವುದು ಒಳ ಪಟ್ಟೆ ಮಣದ ಮೇಲಣ್ಣ ತನ ತಂಗಿ ತೊಡಿ ಅಣ್ಣ ಕಣ್ಣದು ಪದಮಿನ ಕೋರಿಸಿ ಕಂಡೇ ಕೋ ತಂಗಿ ಕೊಳ ಹೇಳಿ ಅದಣ್ಣನ ಕೂಡ ಹೋಗಿರ್ಬೇಕೋ ಮಣಿ ಒಡ್ಡು ಹೋಗಿರ್ಬೇಕು ಮಣಿ ಕಣ್ಣ ಕೇಳು ಒಡ್ಡಿ ಆಡಬೇಕೋ ನೆಲು ಒಡ್ಡಿ ಆಡಬೇಕು ನಡುವೆ ಕಣ್ಣ ಕೇಳು ಪಟ್ಟಣ ಕೈ ಮೆಟ್ಟ ಚೆನ್ನ ಕೊಡಿದ ಚೆನ್ನಕ್ಕೆ ಮುಡಿಕೆ ಲಾದಿಗ ಮಗಳೇ ನೀನ ಹಾಗೆ ಕಂಬಗ ಹಾಗೆ ಕಣ ಬೆಳ್ಳಿ ಲಾದಿ ಮೂಡಪ್ಪ ನಾನ ಹಾದಿ ಕೊಡಪ್ಪ ನನ ಮಗ ನನ್ನ ಗಣಿಬಣಕ್ಕಿದ ಮುಂದೆ ಹೊರತೆ ದೊಡ್ಡ ಕೋಣಿಲೆ ದೊಡ್ಡಕ್ಕೆ ಮುಡಿ ಕೈಲಾದಿ ಕಾಮಗಳೇ ಇಲ್ಲ ಆದಿ ಕಣಿ ಕಣ ಬೀಳಿಲೆ ಲಾದಿ ಕೊಡಪ್ಪ ನನ ಅದೇ ಕೊಡಪ್ಪ ನನ ಮಗನಲ್ಲ ಗಣಿ ಬಣಕಿನ ಮುಂದೆ ಹುಟ್ಟಿದ ಮಗಳು ಮೆಟ್ಟೆ ಮಡಿಯ ಸೂಚಿ ಮದ ಹೊಟ್ಟಿನ ಸೂಚಿ ಮದ ಹೊಡೆಯಲ್ಲೇ ಹುಟ್ಟಿನ ಅಂಬಿಗ ಮಗಳೇ ಪರ ತಂದೆಗ ಮಗಳ ಪರಿ ಗಾಯಿ ತಂದೆ ಮನಸ್ಸಿನ ಮಾತಿಂತಿ ಗಿಡ ಮನಸ್ಸಿನ ಮಾತಿಂತಿ ಬಿಡಬೇಡ ತಾಯವ ತಂದೆಗ ಮಗಳು ತೊರೆದಿದ್ದಾರೋ ಪರ ಸಿದ್ದಿನ ಸಿರಿದರ ಮರಗಿಂದ ನನಗೆ ಮಗಳು ಸಿದ್ಧಿಯಲ್ಲಿ ಆಗಲೇ ನೀ ಆಕಡೆ ಒಳಗಿದೋ ಚಾಕಿದೋ ಇಲ್ಲಿ ನಿಮ್ಮೊಡನೆ ನಿಮ್ಮೊಡನೆ ಒಳಗಿತೋ ನಂತರ ಮಗನ ಕಂಡಂತೆ ಮನೆಗೆ ಬಂದ ಪತ್ನಿಗೆ ಮನೆಗೆ ಮರಳಿ ಬರುವಂತೆ ಗಂಡ ಬರೆಯುವ ಪ್ರೀತಿಯ ಓಲೆಯ ಕುರಿತು ಹಾಡುವ ಹಾಡು. ತಾಕುತ ಮಂಚಕು ಮುಳಕೋತ ಮಾಡಕೋ ಸುಮ್ಮಾರಿ ಬಾರಿ ಸುಮಾರೊಂದರೆ ಬರ್ತಾನೆ ತಮ್ಮಯ್ಯ ಮಡದಿ ತರ ಮನೆಗೆ ಸೋ ನಂಬ ಮಡದಿ ಕೂಡ ಮನೆಗೆ ಸೋ ನಂಬ ನಮ್ಮ ಅತ್ತಿ ಕೂಡ ಮಗಳ ಗಂಬ ಅತ್ತಿ ಕೂಡ ಮಗಳ ಕಳಗಂಬ ನಮ್ಮ ತಮ್ಮ ಮಡದಿ ನಮ್ಮೂರೇ ಸುಬ ಮಡದಿ ನಮ್ಮರ ಸುಬನ ಮನ ಕೇಳಿ ಅಲ್ಲಿರ ವರ ನಿನ್ನ ಜ್ಞಾನಿ ಅಲ್ಲಿರ ವರ ನಿನ್ನ ಜ್ಞಾನಿಯರ ಮಡವಿ ಹೋಗಿ ನಾಳೆ ಬರೋವಾಳೆ ತಾಕುತ ಮಂಚಕು ಮರಕೋತ ಮಾಳಕು ಬರಗಾರ ನಾಲಿ ಬರೀ ಗರಗಾರ ನಾಳೆ ಬರಗಾರ ತಮ್ಮನೆಯ ಮಡದಿ ಕೂಡ ಮನೆಗೆ ಸೋ ನಂಬ ಮಡದಿ ಕೂಡ ಮನೆಗೆ ಸೋ ನಂಬ ನಮ್ಮ ನಮ್ಮ ಮಾವನ ಕೂಡ ಮಗಳ ಕೊಳ ಮಾವನ ಕೂಡ ಮಗಳ ಕೊಳಗಂಬ ನಮ್ಮ ನಮ್ಮ ಮಡದಿ ನಮ್ಮೂರೇ ಉಬ ನಾಳೆ ಮಡದಿ ನಮ್ಮರ ಸುಗುಣ ಮಡದಿ ಕೇಳೋ ಇಂದು ನಾಳೆ ಆನೆ ಇಂದೋಗಿ ನಾಳೆ ಬರುವರ ಮಡದಿ ಕೇಳೋ ಅಲ್ಲಿರವರ ನನ್ನ ಜಾಯಿ ಆಡುವ ಕಣಗಳೆಲ್ಲ ಸೇರು ಮಗಮ್ಮೂಡಾಡುವಂತ ಮರಿ ಅಲ್ಲೇ ಅಕ್ಕ ಆಡೋ ಕಂಗಾರೇ ಕೂಡಾಡುವ ನಡೆಯಲ ನಿಮ್ಮ ಎಣ್ಣೆಯದೇ ಬಾವಾದಿರುಂಟೇ ಬಾವಾದಿರುಂಟ ಕೆಲವು ನಿಮ್ಮ ಎಣ್ಣೆಯದೇ ಲಕ್ಕಾದಿರುಂಟೋ ಅಕ್ಕ ಅದಿರುಂಡ ಕೆಲಸದ ನಿಮ್ಮ ಎಣ್ಣೆಗೆ ಲಕ್ಕೀರುಂಟೆ ಭಟ್ಕಳದ ಕಟಗಾರಕೊಪ್ಪದ ಮಾಸ್ತಮ್ಮ ಮಾಸ್ತಿ ಗೊಂಡ ಹಾಗೂ ಸಂಗಡಿಗರಿಂದ ಗೊಂಡ ಸಮುದಾಯದ ಪದಗಳನ್ನ ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ. ಆತ್ಮೀಯ ಕೇಳಿದರೆ ಮಾತುಗಳಲ್ಲಿ ಮೌನ ಚಿನ್ನ ಎಂದರೀಗತಿಯೇತು. ಪ್ರತಿ ಮಂಗಳವಾರ ಸಂಜೆ 5:30-6 ಗಂಟೆಯವರೆಗೆ ಮೂಡಿಬರಲಿದೆ ವಿನೂತನ ಕಾರ್ಯಕ್ರಮ ಗಾದೆ ಗಮ್ಮತ್ತು ಗಾದೆಗಳ ಹೊರಗೆ ನೇರ ಫೋನಿಂಗ್ ಕಾರ್ಯಕ್ರಮ. ಸಾವಿರಾರು ವರ್ಷಗಳಿಂದ ಪ್ರಚಲಿತವಿರುವ ಗಾದೆಗಳನ್ನು ನೆನಪಿಸಿಕೊಳ್ಳುವುದರೊಂದಿಗೆ ಅವುಗಳ ಅರ್ಥವನ್ನು ತಿಳಿದುಕೊಳ್ಳುವ ಒಟ್ಟ ಪ್ರಯತ್ನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ. ತುಂಬಿದ ಕೊಡವು ಹುಡುಕೋದಿಲ್ಲ ನೋಡು ರಾಜಣ್ಣ, ತಾಳಿದೋನು ಬಾಳಿಯನ್ನು ತಿಳಿಯೋ ತಮ್ಮಣ್ಣ. ಫೋನ್ ಕರೆ ಮಾಡಿ ನೀವು ಭಾಗವಹಿಸಬಹುದು, ಗಾದೆಯೊಂದಿಗೆ ಅದರ ಅರ್ಥವನ್ನು ವಿಶ್ಲೇಷಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 2253345. ಎಸ್ಟಿಡಿ ಕೋಡ್ 08382. ನೆನಪಿಡಿ, ಗಾದೆ ಗಮ್ಮತ್ತು, ಗಾದೆಗಳ ಹೂರಣ. ಈ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರತಿ ಮಂಗಳವಾರ ಸಂಜೆ 5:30 ರಿಂದ 6 ಗಂಟೆಯವರೆಗೆ.